ಸಂಖ್ಯಾತ್ಮಕ ಕ್ಯಾಂಡ್ ಬೇರೆ ಪಿರಿಸಕ್ ನೇ ಆದರಣೀಯ ಮಿನಿಸಾಗಿ ಗೀತೆಗಳಟ್ಟು ಸಂಗೀತ ನಿರ್ಮಾಣಗಳಟ್ಟು ಆದರೇಕನ್ನು ಜಾತಿ ಗುರುಮೇಲ್ನ ಸಾಂಸ್ಕೃತಿಕ ಅಟೆ ಪ್ರಮಾತ್ಯಾಂಶೆ ಠವರ್ ಹೋ ರಂಗಹಲ ಪದನ ಕಪು ಗೇಟ ಹೆಟಪಹಾಯಿ ಜನ್ಮ ಸಂವತ್ಸರ ಪ್ರಣಾಮ ಈ ಪ್ರಸಂಗೆಯ ಸಂದಹ ಸಂಗೀತಾಧ್ಯಕ್ಷನೆಯ ನವ ಸಂಗೀತ ಸಂಯೋಜನೆ ನಾಲ ಕಾಂಚನ ಕುಮಾರ್ ಸುನಿಲ್ ಆರ್ ಗಮಗೆ ರಚನಾಕಲ ವಿಶಾರದ ಗುಣದಾಸ ಕಪುಗೆ ವಿಸಿನ್ ಸಂಗೀತ ಕನ್ನಲಾದ ಮೇ ಗೀತೆ ಕಪುಗೆ ನಾಮೆಯಟ ಉಪಹಾರ ಕಲಿಸಿನ್ ಗಾಯನ್ನಟ ಮೇ ಅರೆಯುಮ ಜಾನಕ ವಿಕ್ರಮ ಸಿಂಹಟ ಜಾನಕಟ ಗಾಯನ್ನಟ ಇಡದಿ ಅಪಿ ಕಥಾನುಕರ ಇಮು ಪರಯನ ಅರುವೆ ಮಲ್ಲಿಗೆ ಅಪಿ ಕಥಾ ನುಕರೆಯನ್ನು ಸಿನಹನು ಏನು ಅಪಿ ದೇಶಿ ರಂಗ ಬಲನ್ನಿಮು ಏಕ ಮೋಹನಿ ಕಲ್ಪಯತಿ ಗಣಿನಿ ಕಲ್ಪಯತಿ ಗಣಿನಿ ಅಪಿಲಂಬ ಬಲಂ ಇದಿನ ಪಿಕ ದವಸಟ ಮಲ್ ಕುಸುಂಬ ಪ್ರತಿ ನುಂಬ ಗನೂರೆ ಮಲ್ ಕುಸುಂಬ ತಿನ್ನಟ ಮಾನಿಲು ಮನೆ ಇಲೆಸದ ನೆರಿದಿನ್ನಿ ಅಪಿ ಕಥಾ ನುಕರ ಇನ್ನು ಸಿನಹನು ಇನ್ನು ಅಪಿ ದೇಶಿಂಗ ಬಲನ್ನಿಮು ಏಕ ಮೋಹಕಿ ಅಲ್ಪಯತಿ ಗಣಿ ಅಲ್ಪಯತಿ ಗಣಿ ವಚನಯಾತ್ರೆಯನ್ನ ಅವಸ್ಥಾವ ಇಲ್ಲಿನ ಪ್ರೇಮ ಕಪುಗೆ ಮತ್ತಿನಿ ಇವಾಗ ನನ್ನ ಮಿತ್ರ ಕಪುಗೆ ಪುತಾಗೆ ಮಾವೇನೆ ಕಲಾಕರು ಭೀಕರ ನಟ ವಿಚಾರದ ಗುಣದಾಸ ಕಪುಗೆ ಮತ್ತು ಸಹನ ಕಪವಿ ಮಕ್ಕಲ್ಲದೇನೋ ಎತ್ತರಮ ಎತ್ತುಮ ಎಂಸಿ ಬಲಾಪುರತ್ವ ತಬಾಗಿನ ತಿಬುನಾನ ಅಪಿ ಕಿಲಿಪದಿನ ಕಿಲಿಬಂದು ಲಂಕಾವೇ ಏಕೆ ಹೋಗುತ್ತಾಮ ಅಗೇಟ ಕಲ ಬಂಡಾರ ಹೆಲಿಯಗೌಡ ಮಹಾತ್ಮೆಯಾಗಿ ವಚನೋಲಿಮ್ಮ ಕೇನಾನ ಗಮ್ಯಂ ಗಂಪುರ ಎವಿದಾಪ ಗನ ಹೆಂದಿನ ಅಪ್ಪಟ ಮಗ ಕಿಯಾದು ಮಹಾ ಎದುರುಂದು ಒಬ್ಬಯ ಅಪೇ ದುಃಖ ಗನ ಅಸನ ಅಪ್ಪಟ ವಡಿಯನ್ ಹಂಡನ ತಮಂಟನ ಆದರೆ නොකළ මිනිසා